ಈಗ 8 ವರ್ಷ ಆತ ಒಕ್ಕಲ್ತನ ಮಾಡಾಕತ್ ನೀನು, ನಿಮ್ಮ ತಂದೆಯವರು ನಿನಗೆ ಗೈಡೆನ್ಸ್ ಯಾವ ರೀತಿ ಕೊಟ್ರ, ನಿನಗೆ ಒಕ್ಕಲ್ತನ ಹಿಂಗೆ ಮಾಡ್ಬೇಕಪ್ಪ ಏನಾರು ಸಲಹೆ ಸೂಚನೆ ಕೊಟ್ರ? ಕೊಟ್ರ ಸರ್, ಆದರೆ ಓದರ್ಸೆ ತಿರ್ಕೆಂದ್ರೆ ನಮ್ಮಪ್ಪ. ಅವಾಗಿಂದ ನಾವಿನ್ನ ಸ್ವಲ್ಪ ನನ್ನ ಮ್ಯಾಗ ಬಿತ್ತು. ಎಷ್ಟು ಜನ ಅಂತಂಬ್ರ ನೀವೆಲ್ಲ? ನಾನು ಒಬ್ಬತ್ತೆ ಸರ್. ಒಬ್ಬ ಭೂಮಿ ಅದು ಎಷ್ಟೈತಿ? ಭೂಮಿ ಸ್ವಂತ 3 ಎಕರೆ ಇದೆ, ಉಳಿಕೆದ್ದೆಲ್ಲ ಲೀಸಿಗೆ ಮಾಡ್ತೀರಿ. ಎಷ್ಟು ಲೀಸ್ ಮಾಡಿದಿ? ಲೀಸ್ 15-16 ಹಂಗೆ ಮಾಡೀನಿ. ಅಲ್ಲ, ಎಷ್ಟು ಎಕರೆ ಲೀಸ್ ಮಾಡಿ? 3-4.5 ಎಕರೆ ಮಾಡೀನಿ. 4 ಎಕರೆ ನಿನ್ನೊಂದು, 3 ಎಕರೆ ಸ್ವಂತ ಭೂಮಿ, 8 ಎಕರೆ. ಎಷ್ಟು ವರ್ಷದಿಂದ ಲೀಸ್ ಮಾಡಕತ್ತಿ? 3-4 ವರ್ಷ ಆಯ್ತ್ರಿ. ಯಾಕೆ ನಿಂದು 3 ಎಕರೆ ಮಾಡೋದು ಅಷ್ಟೇ ಸಾಕಾಗ್ತಿಲ್ವಾ, ಇನ್ನಷ್ಟು ಮಾಡ್ಬೇಕಂತ ಆಸೆ ಬಂತ? ನಿಮ್ಗಂತ ಆಸೆ ಇದೆ ರೀ, ಮಾಡ್ಬೇಕು. ಅದ್ರಾಗ ಏನೇನು ಸ್ವಲ್ಪ ಉಳಿದ್ರೆ ನಮ್ಮ ಇನ್ನು ಇದಾಗ್ತದಲ್ರಿ, ಉಳಿಸಿಗೇಸಿ ಬೇರೆಯವ್ರನ್ನೂ ಇದು ಮಾಡ್ಬೇಕಂತ ಒಂದು ಇದು ಇದ್ದು ಮಾಡಕತ್ತಿ ನಾನು. ಮದುವೆ ಆಯ್ತಾ? ಆಗ್ಯದ್ರಿ. ಮಕ್ಳು ಎಷ್ಟು ಮಂದಿ? ಒಬ್ಬಕ್ಕೆ, ಸಣ್ಣ ಹುಡುಗಿ. ಹೇಗೆ ಗಂಡ ಎಂತ ಇಬ್ರು ಹೊಲದಲ್ಲೇ ದುಡಿತೀರಿ? ಹಾಂ, ಹೊಲದಲ್ಲೇ ಸರ್. ನಾವು 4 ಇವೆ ಅಂದ್ರೂ ಹೊಲದಲ್ಲೇ ನಾವು ಮಾಡ್ಕೊತೀವಿ. ಹೊಲದಲ್ಲೇ ಅಂದ್ರೆ ಲೀಸ್ ತಗೊಂಡು ಬೇರೆ ಹೊಲದಕ್ಕೆ ಹೋಗೋದಲ್ಲ, ನಿಮ್ಮ ಹೊಲದಲ್ಲೇ ಕೆಲಸಗಳು? ನಮ್ಮ ಹೊಲದಲ್ಲೇ ಸರ್. ಒಟ್ಟು ಯಾವ್ದೇ ಹೊಲದಲ್ಲೇ ಮಾಡ್ತೀವಿ. ಹೇಗೆ ಹೊಲದಲ್ಲಿ ಅಂತಂದ್ರೆ, ಹೊಲ ಭಾಳಷ್ಟು ದೂರದವ, ಊರು ಸಮೀಪದವ? ಸೆನಪ್ ಐತ್ರಿ. ಈಗ ಹತ್ತಿ, ಮೆಣಸಿನಕಾಯಿ, ನೆಲ್ಲು ಇದೆ, ಹೇಗಿದೆ ಬೆಳೆಗಳು? ಎಲ್ಲ ಪರವಾಗಿಲ್ಲರಿ, ಸ್ವಲ್ಪ ಜಿಗಿ ಕಾಣ್ತಾ ಇದೆ, ಅವಾಗ ನಿನ್ನೆ ತಂದೆ ಎಣ್ಣೆ ಹೊಡೆದೇನೆ, ಸ್ವಲ್ಪ ಪರವಾಗಿಲ್ಲ. ನಿನಗೆ ಇವತ್ತಿಗೆ ಸ್ವಲ್ಪ ಕಂಟ್ರೋಲ್ ಕಾಣಕತ್ತದ? ಏನು ಜಿಗಿ ಅಂದರೆ ಮೆಣಸಿನಕಾಯಿ ಒಳಗೆ, ಹತ್ತಿ ಒಳಗೆ? ಹತ್ತಿ ಒಳಗೆ ಸ್ವಲ್ಪ ಕಾಣಕತ್ತದ. ಹೇಗಾಗಿದೆ ಹತ್ತಿ ಒಂದು ಗಿಡಕ್ಕೆ ಎಷ್ಟು ಹೂವು ಕಾಯಿ ಬಂದದ ಈಗ ಅಂದಾಜು? ಹೂವು ಅಂದರೆ ನೋಡ್ರಿ, ಒಂದು 7-8 ಕಾಯಿ ಹಿಡ್ದೇವೆ, ಅಂದ್ರೆ ಲೇಟ್ ಆಗಿಟ್ಟಿವಲ್ಲ ಸರ್, ಒಂದು 20 ದಿನ ಲೇಟ್ ಆಯಿತು, ಅದಕ್ಕೆ 8-10 ಕಾಯಿ ಇದ್ದೇವೆ ಈಗ ಹತ್ತಿಗೆ. ಈಗ ಹೂವು ಕಾಯಿ ಐತಿ, ಎಷ್ಟು ಸಲ ಎಣ್ಣೆ ಆಗಿದೆ ಈ ಸಲ ಹೊಡೆದದ್ ನೀನು? 5 ತಂಡ ಆಯ್ತ್ರಿ. 5 ತಂಡ ಆಯ್ತ್ರಿ. ಇನ್ನೂ ಎಷ್ಟು ಆಗ್ತದೆ? ಇನ್ನೂ ಒಂದು 4 ತಂಡ, 5 ತಂಡ ಆಗ್ಬೋದು. ಹೆಂಗ ಅನಿಸ್ತದ ಹತ್ತಿ ಈ ಸಲ ಹೋದ ವರ್ಷ ನೋಡಿದ್ರೆ ಈ ಸಲ ನಿನಗೆ? ಈ ಸಲ ಸ್ವಲ್ಪ ತ್ರಾಸಿನಾಗೆ ಕಾಣಿಸ್ತದ್ರಿ. ಹೆಂಗಂದ್ರೆ ಹೋದ ತಂಡ ನಾನು 3ನೇ ತಂಡ ಎಣ್ಣೆ ಹೊಡೆದಿದ್ದೆ ಈ ಟೈಮ್ನಲ್ಲಿ, 3-4 ಟೈಮೇ ಹೊಡೆದದ್ದು, ಈಗ ಜಾಸ್ತಿ ಹೊಡ್ಸಕತ್ತದ. ಈಗ 5 ಸಲ ಎಣ್ಣೆ ಹೊಡೆದಿಯಲ್ಲ ನೀನು, 5 ಸಲ ಎಣ್ಣೆ ಹೊಡೆದದ್ದು ಏನು ಕೇಳಿ ಹೇಳಿ ಯಾರನ್ನಾರ ತಜ್ಞರ ಸಲಹೆ ಪಡ್ಕೊಂಡು ಹೊಡೆದಿವಿ, ಅಥವಾ ನೀನೇ ಸ್ವಂತ ಬುದ್ಧಿ ಮೇಲೆ ಏನು ಹೊಡಿಬೇಕಂತೇಳಿ ತಿಳ್ಕೊಂಡು ಹೊಡೆದಿ? ಇಲ್ಲ, ತಿಳ್ಕಂದೆ ಹೊಡೆಯೋದು ಸರ್. ಅಲ್ಲ ಸರ್, ಬೇರೆಯವ್ರನ್ನ ಕೇಳ್ತೀನಿ ರೀ, ಹಿಂಗೆ ಹೊಲ್ದ ಬತ್ತೆಗ ಆಗಲಿ ಇಲ್ಲ ನಾವು ಎಣ್ಣೆ ತರಕ್ಕೆ ಹೋತೀವಲ್ಲ ರೀ, ಅವ್ರನ್ನ ಕೇಳಿಗೇಸಿ ಹೊಡ್ಕತ್ತೆ. ಹೇಗೆ ಅವ್ರ ಸಲಹೆ ಸೂಚನೆ ಪ್ರಕಾರ ಎಣ್ಣೆ ತಂದು ಹೊಡಿತಾರೆ? ಎಲ್ಲ ಕೊಡಕತ್ತಾರೆ. ಮತ್ತಿಲ್ಲಿ ನಿನಗೆ ಮಾಹಿತಿ ಅದು ಬೇಕಾತು, ಏನಾದ್ರು ಸಮಸ್ಯೆ ಬಂದರೆ ಎಲ್ಲಿಗೆ ಹೋಗ್ತಿ ಕೇಳಕ್ಕೆ? ಕೇಳಕ್ಕೆ ಎಲ್ಲಾದ್ರೆ ಇಲ್ಲಿಗೆ ಬರ್ಬೇಕು, ಇಲ್ಲಾಂದ್ರೆ ರೈತ ಸಂಪರ್ಕ ಕೇಂದ್ರ, ರೈತರ ಸಂಪರ್ಕ ಕೇಂದ್ರಕ್ಕೆ ಬರ್ಬೇಕು ರೀ. ಇಲ್ಲಿಂದ ಏನೇನು ಉಪಯೋಗ ಪಡ್ಕೊಂಡಿ ರೈತ ಸಂಪರ್ಕ ಕೇಂದ್ರದಿಂದ, ಕಲಮಲ ರೈತ ಸಂಪರ್ಕ ಕೇಂದ್ರದಿಂದ? ನಾವು ನೋಡ್ರಿ, ತಾಟ್ಪಾಲ್ ತಗಂದಿವಿ, ಕುಂಟೆ ತಗಂದಿವಿ, ಎಣ್ಣೆ ತಗಂತೀವಿ, ಏನ್ರಿ ಇನ್ನ ಏನೇನೋ ತಗಂದಿವಿ. ಒಟ್ಟ ಏನು ಬಂದದ್ದೆಲ್ಲ ಬಿಡುದಿಲ್ಲ ನೀನು? ತಗಂತೀವಿ ರೀ, ಮತ್ತೆ ನಮಗೆ ಬೇಕಿದ್ದಲ್ಲ. ಅಲ್ಲ, ಬೇಕಿದ್ದಲ್ರಿ. ಈಗ ರಮೇಶ್ ನೋಡು, ಇಷ್ಟೆಲ್ಲ ಆಸಕ್ತಿಯಿಂದ ಬೆಳಿಗ್ಗೆ ಬೆಳಿಗ್ಗೆ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದು ಆಸಕ್ತಿ ಭಾಳಷ್ಟು ಹೇಳಿ, ನೀನು ಹೇಳ್ತಿ ಇಲ್ಲ ಒಕ್ಕಲ್ತನ ಬೇಸರಿ ಅದರಷ್ಟು ಒಳ್ಳೇದು ಯಾವುದಿಲ್ಲ. ಭಾಳಷ್ಟು ಮಂದಿ ನಿನ್ನಂಥ ಯುವಕರು ಕಲ್ತಂಥವ್ರು ಏನೋ ಮಾಡ್ಕೊಂಡು ಅಲ್ಲೇ ಇಲ್ಲೇ ಎಲ್ಲೋ ಅಡ್ಡಾಡು, ರಾಯಚೂರು, ಮಾನವಿ, ಶಿರ್ವಾರ ಅಡ್ಡಾಡ್ಕೊಂತ ವೇಸ್ಟ್ ರೀ. ನೀವು ಹೆಂಗೆ ಅನ್ಕಂದ್ರೂ ಇದೇ ಬೆಸ್ಟ್ ನನಗೆ, ಎಷ್ಟು ದುಡಿದ್ರು ಇಲ್ಲೇ ಸಾಕು ಆರಾಮ್. ಸಾಲಿ ಕಲಿತು ಕಲ್ತವ್ರ ಮುಂದೆ ನಿಂದೇ ಈಗ ಒಳ್ಳೇದು, ಇದೇ ಬೆಸ್ಟ್ ರೀ. ಈಗ 8 ಎಕರೆ ಲೀಸ್ ಮಾಡ್ತಾ ಇದ್ದಲ್ಲ ನೀನು, 4 ಎಕರೆ ಲೀ ಹೇಗೆ ರೇಟು, ಲೀಸ್ ಹೆಂಗೆ ನಡ್ದವ್ ರೇಟ್ ಎಲ್ಲ? ಲೀಸ್ ಎಲ್ಲ 16-17 ಅನ್ಕೋತಾರೆ, ಈ ವರ್ಷ 20 ದಾಟು ಹೋದವ್ರ ಇದಾರೆ ರೀ, ಅಂದ್ರೆ ಹಳೆ ಹೊಲ ಇದ್ದದಕ್ಕೆ ನಾವು ಹಂಗೆ ಕೊಟ್ಕೊಂತ ಹಂಗೆ ನಡೆದೇವ್ ರೀ. ಈಗ ಒಮ್ಮೆ ಮಾಲಕರು ಲೀಸ್ ಕೊಟ್ರೆ ಇಲ್ಲ ಅಡ್ವಾನ್ಸ್ ರೊಕ್ಕ ಕೇಳ್ತಾರ, ಇಲ್ಲ ಒಮ್ಮೆ ಬೆಳೆ ಬಂದ ಮೇಲೆ ಕೊಡ್ತೀವಿ ಅಂತ ಹೇಳ್ತಿರ್ತಾರ? ನಿಮ್ದು ಆಗಿತ್ತು ರೀ ಈ ವರ್ಷ ಹಂಗೆ ಆಯ್ತು, ನಮ್ಮ ಅಣ್ಣಂದು ಬತೆಗಿತ್ತಲ್ಲ, ಅದನ್ನ ನಮ್ಮ ಅಣ್ಣಲಿಂದ ಸ್ವಲ್ಪ ಹಂಗೆ ಹಂಗೆ ಮಾಡಿ 1,000 ಹೆಚ್ಚಿಗೆ ಹೇಳಿದ್ರಿ. ಅಷ್ಟು ಅದನ್ನು ಅಡ್ವಾನ್ಸ್ ಕೊಟ್ಬಿಡೋಕ್ರ? ಅಡ್ವಾನ್ಸೇ ಕೊಡ್ಬೇಕು ರೀ. ಅಡ್ವಾನ್ಸ್ ಕೊಟ್ಟರೆ ಹೊಲ, ಇಲ್ಲಾಂದ್ರೆ ಇಲ್ಲ. ಇಲ್ಲ, ಈಗ ಹತ್ತಿ ಅದು ಹಾಕಿಯಲ್ಲಿ ಹತ್ತಿ ಅಂದು ಇಷ್ಟು ವರ್ಷದಾಗ ನೀನು ಎಕರೆಗೆ ಎಷ್ಟೆಷ್ಟು ಇಳುವರಿ ಬರಾಕತ್ತ ನಿಂದು ಹತ್ತಿ? ನಂದು ಓದ್ತಂಡ 15 ಬಂದದ ರೀ, 15 ಅಚ್ಚೆ ವರ್ಷ ಏನೋ 12 ರಂಗೆ ಬಂತು ರೀ. ಹೋದ ವರ್ಷ ಅಂದ್ರೆ ಒಳ್ಳೆ ರೇಟ್ ಸಿಕ್ತು, ಬೇಸ್ ಸಿಕ್ತೀರಿ. ಎಷ್ಟು? 12,800 ಮಾಡಿದ್ರಿ. 15 ಕ್ವಿಂಟಲು 12,000 ಅಂದ್ರೆ ಸುಮಾರು ನಿನಗೆ 1,2,00,000 ರೂಪಾಯಿ ತನಕ ಆಗಿದೆ ಒಂದು ಎಕರೆ. ಎಲ್ಲ ಹೋಗಿಸ್ರಿ 1,5 ಲಕ್ಷ ಉಳಿತ್ರಿ. ಎಲ್ಲ ಖರ್ಚೆಲ್ಲ ತೆಗೆದು ಮನೆಯವ್ರದ್ದೆಲ್ಲ ತೆಗೆದ್ರಿ. ಮನೆಯವ್ರದ್ದನ್ನು ಲೆಕ್ಕ ಸೈಡಿಗೆ ಅಡ್ವಾನ್ಸ್ ರೊಕ್ಕ ಕೊಡಬೇಕು, ಒಮ್ಮೊಮ್ಮೆ ಲಾಸ್ ಆತಿರ್ತವೆ. ಹತ್ತಿ ಖರ್ಚು ಎಷ್ಟಾಗತ್ತೆ ಒಂದು ಎಕರೆಗೆ? ಅಷ್ಟು ಖರ್ಚು ಬರ್ತದಂತೀನಿ? ಖರ್ಚು ಏನೂ ಲೆಕ್ಕ ಮಾಡಿಲ್ಲ, ಇನ್ನೂ ಮಾಡಿಲ್ಲರಿ. ಗೊಬ್ಬರ 2 ಸಲ ಹಾಕ್ತಾರೆ ಹತ್ತಿಗೆ? 2 ತಣ್ಣ. ಏನೇನು ಹಾಕ್ತೀರಿ ಗೊಬ್ಬರ? DAP ಇಲ್ಲ, ಫಸ್ಟು DAP ಹೀರೆ ಬಿತ್ತೀನಿ ರೀ, ಸೆಕೆಂಡ್ ಟೈಮು 20-20 ಹೀರೆ ಬಿತ್ತೀನಿ. ಆಯ್ತು ರೀ. ಈಗ ಮೆಣಸಿನ್ಕಾಯಿ ಹಾಕಾಕತ್ತಿಲ್ಲ, ಮೆಣಸಿನ್ಕಾಯಿ ಎಷ್ಟು ವರ್ಷದ ಅನುಭವ ನಿನಗೆ? ಅನುಭವ ಏನಿಲ್ಲರಿ ಅದ್ರಾಗ, ಅಂದ್ರೆ ವರ್ಷದಿಂದ ಹಾಕ್ತಾ ಇದ್ದೆ ಅಂತ ಮೆಣಸಿನ್ಕಾಯಿ. ಅಲ್ಲ, ಬೇರೆಯವರಲ್ಲಿ ನಾನು ಜೀತಾ ಇದ್ದೇನೆ ರೀ. ಅವರು ಸ್ವಲ್ಪ ಹಿಂಗೆ ಇದು ಮಾಡ್ಕೊಂಡು ಹೋದ್ರೆ ಬೇಸಿರ್ತದಪ್ಪ ಅಂತ ಹೇಳ್ತಿದ್ರು. ಅವಲಿಂದ ಒಂದು ಎಕರೆ ಮಾಡ್ಕೊಂಡೇನೆ ಅಷ್ಟೇ. ಈಗ ನೋಡೋಮಂತ ಇದೇ ವರ್ಷ ಹಾಕಿ? ಇದೇ ವರ್ಷ. ಈಗ ಬೇರೆಯವರೆಲ್ಲ ನೋಡಿದ್ರೆ ತಿಳ್ಕೊಂಡು ಎಷ್ಟು ತೆಗಿತಾರೆ ಮೆಣಸಿನ್ಕಾಯಿ, ನಿನಗೆ ಅನುಭವ ಇರ್ಬೇಕು. ಎಷ್ಟು ಎಕರೆ, ಒಂದು ಎಕರೆಗೆ ಎಷ್ಟೆಷ್ಟು ಕ್ವಿಂಟಲ್ ತಗೋತಾರೆ ಮೆಣಸಿನ್ಕಾಯಿ? ಅದೇನು ಗೊತ್ತಿಲ್ಲ ರೀ ಇನ್ನು. ನೀನು ಭತ್ತ ಈಗ ಹಾಕಿಲ್ಲ, ಎಷ್ಟು ಎಕರೆ ಗದ್ದೆ ಹಾಕಿ? 2 ಎಕರೆ. ವರ್ಷ ಹಾಕ್ತಿರ್ತಿ ಗದ್ದೆ? ಹಾಂ, ವರ್ಷ. ಎಷ್ಟು ಬರ್ತದೆ ಗದ್ದೆ ಒಂದು ಎಕರೆಗೆ? ಒಂದು ಎಕರೆಗೆ ನೋಡ್ರಿ, ಓತಂಡ 45 ಚೀಲ ಆಯ್ತು. ಎಕರೆಗೆ 45 ಬಂತು. 45 ಬಂತು ರೀ. ಅದಕ್ಕೆ ಖರ್ಚು ಎಷ್ಟಾಗತ್ತೆ ಭತ್ತಕ್ಕೆ ಒಂದು ಎಕರೆ? ಖರ್ಚು ನೋಡ್ರಿ, ಓತಂಡ ಸ್ವಲ್ಪ ಮೈಮ್ಯಾಗ ಬಿತ್ತು ಭತ್ತದಾಗ, ಅಂದರೆ ಕಡಿಮೆ ರೇಟ್ ಇತ್ತಲ್ರಿ, ಕಡಿಮೆ ಬಂತು. ಹೆಂಗೆ ಮಾರಿದ್ದು ಭತ್ತ ಹೋಸಲ? ಓತಂಡ 1750 ಮಾರಿ. ಭಾಳ. ಎಷ್ಟು ರೇಟ್ ಸಿಕ್ಕರೆ ಒಳ್ಳೇದು ಭತ್ತಕ್ಕೆ? ಕನಿಷ್ಠ ಇಷ್ಟು ರೇಟ್ ಸಿಕ್ಕರೆ ರೈತರಿಗೆ ಗಿಟ್ತದೆ ಅಂತ ಹೇಳ್ತೀನಿ ನೀನು? ಗಿಟ್ತದ ಅನ್ನಕ್ಕೇನಿಲ್ಲ, ಒಂದು 2000 ಇದ್ರೆ ಗಿಂಟ್ತದ್ರಿ. 2000 ಬೇಕು. ಹೇಗೆ, ನೆಲ್ಲು ಕಟಾವ್ ಆದ ತಕ್ಷಣ ಮಾರಿಬಿಟ್ಟು ಅಥವಾ ಇಟ್ಟು ನೀ ಎಲ್ಲರೂ ಗೋದಾಮ್ನಾಗ ಹೋದು, ಹೆಂಗ್ ಮಾಡಿದಿ? ಇಲ್ಲ ರೀ, ಒಂದು ವಾರ ಹಂಗ ಇಟ್ಟಿದ್ದೆ ಬೇರೆ ಕಡೆಗೆ, ಇಟ್ಟಿಗೆ ಸಹ ಆಮೇಲೆ ಮಾರಿದೆ. ಹೇಗೆ, ಇಲ್ಲಿ 6 ತಿಂಗಳು ಸ್ವಲ್ಪ ನನಗೆ ಅಮೌಂಟ್ ಟರ್ನ್ ಓವರ್ ಆಗ್ಲಿಲ್ಲರಿ. ಅದಕ್ಕೆ ಕೊಟ್ಟು ಬಿಡೋಮ ಅನ್ಕಂದು, ಬೇರೆಯವರು ಸ್ವಲ್ಪ ಸಾಲ ಅಲ್ಲಿ ಇಲ್ಲಿ ಕೊಡೋವಿರ್ತಾವಲ್ರಿ, ಅವು ಕೊಡ್ಬೇಕಂದ್ಗೇಸಿ ನಾನು ಮಾರಿಬಿಟ್ಟೆ. ಈಗ ನೋಡಪ್ಪ, 8 ಎಕರೆ ಅಂತಂದ್ರೆ ಎಣ್ಣೆ ಗೊಬ್ಬರ ಔಷಧ ಅವೆಲ್ಲ ತರಬೇಕು, ಬೀಜ ತರಬೇಕು, ಎಲ್ಲ ಹೇಗೆ ಮಾಡ್ತೀರಿ ಎಲ್ಲ? ಮತ್ತೆ ಏನು ಅಂಗಡಿಯಲ್ಲಿ ನಿಮ್ಗೆ ಉದ್ರಿ ಕೊಡ್ತಾರೆ, ಹೇಗೆ ಮಾಡ್ತೀರಿ? ಸರ್, ಉದ್ರಿ ಏನಕ್ಕೆ ಏನಿಲ್ಲ, ಡೈಲಿ ಯಾವಾಗನ ಈ ಎಣ್ಣೆ ಬೇಕಿತ್ತಂದರೆ ನಾನು ಒಂದು 15 ದಿನಕ್ಕೆ ಕೂಲಿ ಹೋಗ್ತೀನಿ. ಹಾಂ, ಬೇರೆ ಕಡೆಗೆ ಹೋದರೆ ಮತ್ತೆ ಇದೆಲ್ಲ ಹೊಲ್ದ ಮನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇರೆ ಕಡೆಗೆ ಹೋಗ್ತೀನಲ್ಲ, ಒಂದು 15-20 ದಿನ ದುಡ್ದಿರ್ತೀವಿ, ಅವೇ ಜಮ್ ಮಾಡ್ಬೇಕು, ಇಲ್ಲೇ ಎಣ್ಣೆ ಒಯ್ಬೇಕು. ಹಂಗೆ ಹೊರಗಡೆ ಅಂದ್ರೆ ರೈಸ್ ಸಂಪರ್ಕಿಂದನೂ ಹೋಯ್ತಿ ಎಣ್ಣೆ? ಅದು ಇಲ್ಲೇ ಹೋಯ್ದೆ ನೋಡ್ರಿ. ಕೇಳಿ, ಹೊರಗಡೆ ಇಲ್ಲೇ ಭಾಳ ತುಟ್ಟಿ ಆತ ಹೊರಗಡೆ ಸ್ವಲ್ಪ? ಇಲ್ಲೇ ಆದ್ರೆ ನಿನಗೆ ಒಳ್ಳೆ ಒಂದು ಕಡಿಮೆ ರೇಟ್ ಇರ್ತದೆ, ಮತ್ತು ಜೊತೆಗೆ ಗುಣಮಟ್ಟ ಬೇಸ್ ಕೊಡ್ತಾರೆ. ಏನಾದ್ರೂ ಸಮಸ್ಯೆ ಬಂದ್ರೆ ರೈಸ್ ಸಂಪರ್ಕಿಂದ್ರೆ ಬಂದ ಮಾಹಿತಿ ತಗೊಂಡು ತಗೊಂಡು ಹೋಗ್ತೀವಿ. ಮತ್ತೆ ಇನ್ನೂ ಏನು ಇಂಪ್ರೂವ್ಮೆಂಟ್ ಮಾಡ್ಬೇಕಂತದ ಒಕ್ಕಲ್ತನ ನಿಂದು? ಯಾಕಂದ್ರೆ ಹೊಲ 3 ಎಕರೆ ಹೊಲ, ಸಣ್ಣ ರೈತ ನೀನು. ಸಣ್ಣ ರೈತ ಈಗ ನೋಡ್ರಿ, ಸಣ್ಣ ರೈತರೇ ಭಾಳಷ್ಟು ಕಷ್ಟಪಟ್ಟು ದುಡಿದು ಲಾಭ ಪಡ್ಕೋತಾರೆ, ದೊಡ್ಡ ದೊಡ್ಡ ರೈತರು ಭಾಳಷ್ಟು ಲಾಸ್ನಾಗದಾರ ಅಂತಕ್ಕಂಥ ವಿಚಾರವನ್ನ ಅವರೇ ಹೇಳ್ತಿರ್ತಾರೆ. ಈಗ ಮತ್ತೆ ಎತ್ತಿಲ್ಲ, ಎಲ್ಲ ಬಾಡಿಗೆ ಹೆಚ್ಚು ಮಾಡಬೇಕು, ಒಂದೆರಡು ಎತ್ತು ಮಾಡ್ಕೋಬೇಕು, ಏನಾಕಿತ್ತು? ಎತ್ತಂದ್ರೆ ಭಾಳ ಕಷ್ಟ ರೀ. ಈಗ ಅದೇ ಒಬ್ಬ ಮನುಷ್ಯ ಇರ್ಬೇಕಾಗ್ತದ್ರಿ. ಅಲ್ಲ, ನೀನು ಒಂದು ಎತ್ತನ ಜೊತೆ ಬಾಡಿಗೆ ತೊಗೊಂಡ್ರೆ 1200 ರೂಪಾಯಿ ಸಿಗ್ತದೆ ನಿನಗೆ ಒಂದು ದಿವಸ. ಅಲ್ಲ ಸರ್, ಅದರಲ್ಲಿಂದ ಜಗ್ಗಿ ಇದೆ ಇದೆ. ಹೆಂಗಂದ್ರೆ ಈಗ ಅವು ಮೇಯಿಸ್ಬೇಕಲ್ರಿ, ಈಗ ಒಬ್ಬ ಮನುಷ್ಯ ಇರ್ಬೇಕಾಗ್ತದ, ಒಬ್ಬರು ಬೇಕಂದ್ರೆಗುನಾಗೆ ಹೊಲ್ದಾಗ ಕಡಿಮೆ ಆತದ ನಮ್ಗೆ ಕೆಲಸ. ಕೆಲಸ ಮಾಡೋಕ್ಕಾಗಲ್ಲ. ಮೊದಲು ಇಲ್ಲಿ ನಿಮ್ಮಲ್ಲಿ ಎತ್ತದಾವ ನಿಮ್ಮ ಊರಲ್ಲೆಲ್ಲ? ಹಾಂ, ಐದವ್ ರೀ, ಐದವ್. ಮತ್ತು ಬಾಡಿಗೆ ಅದು ಹೆಂಗೆ ಹೆಂಗೆ ಹಚ್ತೀವಿ? ಟ್ರ್ಯಾಕ್ಟರ್ ಬಾಡಿಗೆ ಮತ್ತು ಎತ್ತಿನ ಬಾಡಿಗೆ ಹೆಂಗೆ ಹೆಂಗೆ ನಡ್ದಾವೆ ಇಲ್ಲಿ? ಮತ್ತೆ 100 ರೂಪಾಯಿ ನಡ್ದಾವ ರೀ ಬಾಡಿಗೆ ಎತ್ತಿಂದು. ಟ್ರ್ಯಾಕ್ಟ್ರು ನೋಡ್ರಿ, ಹೆಂಗೆ ಬೇಕಂಗೆ 600 ಎಕರೆ ಲೆಕ್ಕ ತಗೊಂತಾರ, ಇಲ್ಲಾಂದ್ರೆ ತಾಸಿನ ಲೆಕ್ಕ ತಗೋಕತ್ತಾರ. 8 ಎಕರೆ ಅಂದ್ರೆ ಒಂದು ಸಣ್ಣ ಟ್ರ್ಯಾಕ್ಟರ್ ತೊಗೊಂಬಿಡ್ಬೇಕಾದಿತ್ತು ನೀನು? ಸಣ್ಣ ಟ್ರ್ಯಾಕ್ಟರ್ ಅಂದರೆ ನನಗೆ ಅಷ್ಟು ಬಜೆಟ್ ಇಲ್ಲರಿ ಈಗ. ಅದಕ್ಕೆ ಸುಮ್ಮನೆ ಏನು ಲೋನ್ ಅದು ಕೊಡ್ತಿರ್ತಾರೆ, ಲೋನ್ ಮಾಡಿ ತೊಗೊಂಡು ನಡೆಸ್ಬೋದಲ್ಲ ನೀನು? ಇದೇ ಸಾಕ್ರಿ ನನಗೆ, ಇದೇ ಸಾಕಂತ ಇದಕ್ಕೆ ಬರ್ಸಿ ನೀನು. ಏನೀಗ ಏನು ಪವರ್ ವೀಡರ್ ತಗೋಬೇಕಂತ ವಿಚಾರದ? ಪವರ್ ವೀಡರ್ ತಗೋಬೇಕಂತ ವಿಚಾರ ಮಾಡೀನಿ. ಒಟ್ಟಾರೆ ಈಗ ಮತ್ತೆ ಇಷ್ಟು ಚಲೋ ನೀನು ಸಣ್ಣ ರೈತ ಆಗಿ ಹೊಲ ಲೀಸ್ ತೊಗೊಂಡು ಮಾಡ್ತಾ ಇದ್ದೀವಿ ಒಕ್ಕಲ್ತನ, ವರ್ಷಕ್ಕೆ ಏನಾದರೂ ಸ್ವಲ್ಪ ದುಡ್ಡು ಉಳಿಸಾಕತ್ತೆ, ಹೆಂಗೆ ಮತ್ತೆ ಉಳಿತದ? ಇಲ್ಲ ಉಳಿತದ್ರಿ. ಅದರಿಂದ ದುಡ್ಡಿಂದ ಮತ್ತೆ ಅಭಿವೃದ್ಧಿ ಆಗಬೇಕು, ಅದನ್ನು ಮತ್ತು ಅದನ್ನು ಹೊಳ್ಳಿ ಹಾಕಬೇಕು, ಬಂಡವಾಳ ತಿರುಗಿಸ್ತಾ ಇರಬೇಕು ಅದನ್ನು. ಯಾವ ರೀತಿ ಅಭಿವೃದ್ಧಿ ಆಗಿದೆ ನಿಂದು? ಏನೇನು ಅಭಿವೃದ್ಧಿ ಮಾಡ್ಕೊಂಡು ಈಗ? ಹೋದ ವರ್ಷ ನನಗೆ 1.5 ಲಕ್ಷ ಉಳಿತಲ್ರಿ. ಉಳಿದಾದ್ರಾಗ ನಾನು ಏನು ಮಾಡಿದೆ, ಅರ್ಧ ಅಮ್ಮನ ಹೆಸರಲ್ಲಿ ಇಟ್ಟಿದ್ದೀನಿ ರೀ. ಇಟ್ಟಿಗೇಸಿ ಈಗ ಕೂಲಿಯವ್ರಿಗೆ ಏನಾನ ಕಳೆ ಪಳೆ ತೆಗಿಸ್ತೀವಲ್ರಿ ಹೊಲ್ದಾಗ, ಎಮರ್ಜೆನ್ಸಿ ಬಿತ್ತಂದರೆ ಬೇರೆಯವ್ರನ್ನ ಆಟೋದವ್ರನ್ನ ಕರೆಸ್ತೀನಲ್ರಿ. ಕರೆಸಿದಾಗ ಅವ್ರಿಗೆ ಕೂಲಿ ಆಗಲಿ ಯಾವುದೇ ಆಗಲಿ ಅನುಕೂಲ ಮಾಡಿ ಅವ್ರಿಗೆ ಕೊಟ್ಟು ಬಿಡ್ತೀನಿ ರೀ, ಯಾಕಂದ್ರೆ ನಿಂದ್ರಂಗಿಲ್ಲ. ಅವ್ರಿಗಾಗಲಿ ಈಗ ಮಿನಿಮಮ್ ಅಂದರೆ 75,000 ಹೊರಗಡೆ ಹೋಯ್ತು ರೀ. ಟ್ರ್ಯಾಕ್ಟ್ರ್ ಬಂತು, ಅದು ಬಂತು, ಇದು ಬಂತು, ಎಲ್ಲ ಹೊರಗಡೆ ಕೊಟ್ಟುಬಿಟ್ಟೆ ಕ್ಯಾಶು. ಸಾಲ ಏನು ಮಾಡಕ್ಕೆ ಹೋಗಿಲ್ಲ? ಸಾಲ ಏನಾಗಿಲ್ಲರಿ. ಯಾಕಂದ್ರೆ ಸಾಲ ಅಂತಂದ್ರೆ ಈಗ ರೈತರು ಭಾಳಷ್ಟು ಬಡ್ಡಿ ಸಾಲ 3 ಬಡ್ಡಿ ಎಲ್ಲ ಮಾಡ್ಕೊಂಡು ಚಕ್ರ ಬಡ್ಡಿ ಹಾಕಿ ಹೋಗಿಲ್ರಿ. ಅದಕ್ಕೇನು ಹೋಗಿಲ್ಲ. ಎಷ್ಟು ತಾಸು ಕೆಲಸ ಮಾಡ್ತೀರಿ ಹೊಲದಲ್ಲಿ ಗಂಡ ಹೆಂಡತಿ ಇಬ್ರು? ಮುಂಜಾನೆ ಸಾಯಂಕಾಲ ತನ, ಮುಂಜಾನೆ 6 ಗಂಟೆಗೆ ಹೋಗ್ತೀವಿ ರೀ, ಸಾಯಂಕಾಲ 6-7 ಗಂಟೆ ತನ. ಒಟ್ಟಾರೆ ರಮೇಶ್, ಹೆಂಗೆ ಅನಿಸದ ಒಕ್ಕಲ್ತನ? ಭಾಳ ಖುಷಿ ಇದೆಯಾ ನಿನಗೆ? ಹಾಂ, ಖುಷಿ ಇದೆ. ಭಾಳಷ್ಟು ದೊಡ್ಡ ದೊಡ್ಡ ರೈತರು ಇಲ್ಲರಿ ಒಕ್ಕಲ್ತನದಾಗ, ಏನು ಉಳಿಯಂಗಿಲ್ಲ, ಲಾಸ್ ಆಗಿಬಿಟ್ಟಿವಿ, ಏನದ ಎಲ್ಲ ಈಗ ನಮಗೆ ಕೂಲಿ ಆಳು ಸಿಗಲ್ಲ, ದೊಡ್ಡ ಸಮಸ್ಯೆ ಆಗಿದೆ ಅಂತಾರೆ. ಆದ್ರೆ ನೀವು ಖುಷಿಯಿಂದ ಒಕ್ಕಲ್ತನ ಭಾಳ ಚಲೋ ಐತೆ ಅಂತ ಹೇಳಿ ಬೇಸ್ ರೀ. ಇದೇ ಬೇಸ್. ಮತ್ತು ನಿನ್ನಂಥ ಕಲ್ತಂಥ ಯುವಕರಿಗೆ ಏನು ಹೇಳ್ತೀವಿ? ಭಾಳಷ್ಟು ಕಲ್ತಂಥ ಮಂದಿ ಒಕ್ಕಲ್ತನದಿಂದ ದೂರ ಹೋಗ್ತಾರೆ, ಬೇಡ್ರಿ ಒಕ್ಕಲ್ತನ ಅಂತೇಳಿ. ಬ್ಯಾಡ ಅಂದರೆ ನೋಡ್ರಿ, ಈಗ 300 ರೂಪಾಯಿ ಕೂಲಿ ಮಾಡ್ಯಾರ. ಹ್ಞೂ, ಕೂಲಿಯವ್ರನ್ನಿಟ್ಟೆ ಮಾಡಿಸ್ಬೇಕಂದ್ರೆ ಬ್ಯಾಡ ಅನ್ಸೋದೇ ಬೆಸ್ಟು. ಮನೆಯವರೇ ಇದ್ದು ಮಾಡ್ಕೊಂಡು ಹೋದ್ರೆ ಏನೇನು ಸ್ವಲ್ಪ ಉಳಿತದೆ. ಒಳ್ಳೆಯದಾಗಲಿ ರಮೇಶ್, ರೈತ ಸಂಪರ್ಕ ಕೇಂದ್ರದಿಂದ ಸಲಹೆ ಸೂಚನೆಗಳು ಸಿಗಲಿ, ಇನ್ನೂ ಉತ್ತಮ ರೀತಿಯಿಂದ

ಬುಕ್ಸ್ ಅಲ್ಲಿ ಮೆನ್ಷನ್ ಇದೆ. ಏನ್ ಹೇಳಿಕ್ ಇಷ್ಟಪಡ್ತೀರಿ ಜಾನುವಾರು ಸಾಕಾಣಿಕೆದಾರರಿಗೆ? ಎಮ್ಮೆಯಲ್ಲಿ ತಾವು ಬರೋದಿಲ್ಲ, ಇದು ಜಾಸ್ತಿ ಆಕಳುಗಳಲ್ಲಿ ವಿಶೇಷವಾಗಿ ಏನು ಈ ಎಚ್ ಎಫ್ ಇರಬಹುದು ಅವುಗಳಲ್ಲಿ ಜಾಸ್ತಿ ಬರತಕ್ಕಂತ ವಿಚಾರ ಹೇಳಿದ್ರೆ ಆಕಳುಗಳಲ್ಲಿ ಚರ್ಮಗಂಟು ರೋಗ, ಏನು ಒಂದು ರೈತರಿಗೆ ಸಲಹೆ ಸೂಚನೆಗಳನ್ನ? ಈ ಕಾಯಿಲೆ ಬಂದ ತಕ್ಷಣನೇ ರೈತರು ಏನು ಮಾಡಬೇಕು, ಪ್ರಥಮವಾಗಿ ಪಶುವೈದ್ಯರನ್ನು ಭೇಟಿಯಾಗಿ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಮಿಶ್ರತಳಿ ಹಸುಗಳ ಸಾಕಾಣಿಕೆ ಮಾಡ್ತಕ್ಕಂಥ ರೈತರು ಅದರ ಹಸುಗಳು ಮತ್ತು ಕರುಗಳಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಆದಷ್ಟು ಬೇಗ ಕೊಡಿಸ್ಬೇಕು. ಒಂದಕ್ಕೆ ಕಂಡು ಬಂತಂದ್ರೆ ಸೆಪರೇಟ್ ಆಗಿಡಬೇಕು. ಮಸ್ಕ್ಯೂಟೋ ನೆಟ್ ಅಥವಾ ಏನನ್ನ ಹಾಕಿ ಅಲ್ಲಿಂದ ನೊಣ ಆಗಲಿ ಸೊಳ್ಳೆ ಆಗಲಿ ಉಣ್ಣೆ ಆಗಲಿ ಬೇರೆ ಕಡೆ ಬರ್ದಂಗೆ ಹೋಗಬಾರ್ದು. ಈ ಕಾಯಿಲೆ ನೇರವಾಗಿ ಹರಡುತ್ತೆ, ಈವನ್ ಕಲುಷಿತ ಆಹಾರ ಮತ್ತು ನೀರಿನ ಮುಖಾಂತರನೂ ಬರುತ್ತೆ. ಆಮೇಲೆ ಈ ಕಾಯಿಲೆ ಬಂದಂಥ ಓರಿಯನ್ನು ನಾವು ಹಸುಗಳಿಗೆ ಬೆದೆಯ ಸಂದರ್ಭದಲ್ಲಿ ನೈಸರ್ಗಿಕ ಬೆದೆಯ ಸಂದರ್ಭದಲ್ಲಿ ಬಿಟ್ಟಾಗ ಅದಕ್ಕೂ ಸಹ ಬರೋಂಥ ಸಂದರ್ಭ ಇರುತ್ತೆ. ಸೊ ಹೀಗಾಗಿ ಇದು ಹರಡತಕ್ಕಂಥ ವಿಧಾನಗಳು ಬಹಳ ಇದ್ದಾವೆ. ಹಾಗಾಗಿ ಐಸೋಲೇಷನ್, ರೋಗ ಬಾಧಿತ ಹಸು ಅಥವಾ ಎಮ್ಮೆಯನ್ನು ನಾವು ಐಸೋಲೇಷನ್ ಮಾಡಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಸಾಕಷ್ಟು ನಾವು ಇದನ್ನು ಕಂಟ್ರೋಲ್ ಮಾಡಬಹುದು, ನಿಯಂತ್ರಣದಲ್ಲಿ ಇಡಬಹುದು ಈ ಕಾಯಿಲೆಯನ್ನು. ಇದು ಪ್ರಥಮವಾಗಿ ಆಫ್ರಿಕನ್ ಕಂಟ್ರಿಯಲ್ಲಿ ಕಂಡು ಬಂತು ಈ ಕಾಯಿಲೆ 1929 ಜಾಂಬಿಯಾದಲ್ಲಿ. ತದನಂತರ ಇಸ್ರೇಲಿಗೆ ಬಂತು 1980, 1988 ಈಜಿಪ್ಟಿಗೆ ಬಂತು, ನಂತರ ಸೌದಿ ಅರೇಬಿಯನ್ ಕಂಟ್ರೀಸ್ಗೆಲ್ಲ ಬಂತು, ನಂತರ ಇಂಗ್ಲೆಂಡ್ ಈವನ್ ಇಂಡಿಯಾದಲ್ಲೂ ಕಾಣಿಸ್ಕೊಳ್ತು ಏಷ್ಯನ್ ಕಂಟ್ರೀಸ್. ಅಂದ್ರೆ ಇದನ್ನ ಇಲ್ಲಿವರೆಗೆ ನಿರ್ಮೂಲನೆ ಮಾಡ್ಲಿಕ್ಕಾಗಿಲ್ಲ. ಅದಕ್ಕೆ ಇದನ್ನ ಪ್ಯಾಂಡಮಿಕ್ ಡಿಸೀಸ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್, OIE. ಸೊ ಅದ್ರ ಪ್ರಕಾರ ಇದು ನೋಟಿಫೈಬಲ್ ಡಿಸೀಸ್ ಅಂತಂದು ಡಿಕ್ಲೇರ್ ಮಾಡಿದ್ದಾರೆ. ಆರ್ಥಿಕವಾಗಿ ಸಾಕಷ್ಟು ನಷ್ಟವನ್ನ ಕೊಡೋದ್ರಿಂದ ಸೊ ಇದನ್ನ ನಿಯಂತ್ರಣದಲ್ಲಿಡೋದಕ್ಕೆ ಸರ್ಕಾರದ ಗಮನಕ್ಕೆ ನಾವು ಆದಷ್ಟು ಬೇಗ ತರಬೇಕು. ರೋಗ ಬಾಧಿತ ಪ್ರದೇಶದಿಂದ 3 ಕಿಲೋಮೀಟರ್ ವರೆಗೆ ರಕ್ಷಣಾ ವಲಯ ಅಂತ ಹೇಳಿ ಇದು ಮಾಡ್ತಾರೆ, ಇದನ್ನ ಜೋನ್ ಗುರುತು ಮಾಡ್ತಾರೆ. ಅದಾದ ನಂತರ ಅಲ್ಲಿಂದ 10 ಕಿಲೋಮೀಟರ್ ವರೆಗೆ ಕಣ್ಗಾವಲು ವಲಯ ಅಂತ ಇದನ್ನ ಗುರುತು ಮಾಡ್ತಾರೆ. ಅಲ್ಲಿ ಅನಿಮಲ್ ಮೂವ್ಮೆಂಟ್ ರಿಸ್ಟ್ರಿಕ್ಷನ್ ಮಾಡ್ತಾರೆ, ವ್ಯಾಕ್ಸಿನೇಷನ್ ಮಾಡ್ತಾರೆ. ಈ ರಕ್ಷಣಾ ವಲಯದಲ್ಲಿ ಏನಿದೆ ಇದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ, ಪರ್ಮನೆಂಟ್ ಟ್ರೀಟ್ಮೆಂಟ್ ಇಲ್ಲ. ಹಾಗಾಗಿ ರೋಗ ಬಾಧಿತ ಹಸುಗಳನ್ನ ಮೂವ್ಮೆಂಟ್ ಅನ್ನ ರಿಸ್ಟ್ರಿಕ್ಷನ್ ಮಾಡೋದು ಅಷ್ಟೇ ದೊಡ್ಡ ಇದು. ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಸ್ಲಾಟರ್ ಮಾಡ್ತಾರೆ, ವಧಾಗಾರಕ್ಕೆ ಕಳಿಸ್ತಾರೆ. ಅದ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರತಕ್ಕಂಥ ಹಸುಗಳು ಮತ್ತೆ ಬಂದಿರತಕ್ಕಂತ ಹಸುಗಳು ಎರಡನ್ನೂ ಸಹ ಅವರು ವಧಾಗಾರಕ್ಕೆ ಕಳಿಸ್ತಾರೆ. ಅಂದ್ರೆ ಇದು ಚರ್ಮಗಂಟು ರೋಗ ಪ್ರಾಣಿಗಳಿಂದ ಏನು ಮನುಷ್ಯರಿಗೆ ಏನು ಬರೋ ಸಾಧ್ಯ ಇಲ್ಲ, ಬರೋದಿಲ್ಲ. ಒಳ್ಳೇದು ಡಾಕ್ಟರ್ ಶ್ರೀಧರ್ ಅವರ, ಇದುವರೆಗೂ ಈ ಚರ್ಮಗಂಟು ರೋಗ ಅಂದ್ರೆ ಏನು, ಲಕ್ಷಣಗಳು ಹೇಗೆ, ಇದರ ನಿಯಂತ್ರಣ ಮಾಡತಕ್ಕಂತ ವಿಚಾರ ಅಂತ ಹೇಳಿದ್ರೆ, ಜೊತೆಗೆ ಇದು ಮರಣಾಂತಿಕ ಕಾಯಿಲೆ, ಜೊತೆಗೆ ಸಾಕಷ್ಟು ಹೈನುರಾಸುಗಳಲ್ಲಿ ವಿಶೇಷವಾಗಿ ಹಾನಿಯನ್ನ ಮಾಡ್ತಕ್ಕಂಥದ್ದು ಬಂತಪ್ಪ ಅಂತಂದ್ರೆ ಕಂದು ಹಾಕೋದಿರ್ಬಹುದು ಅಥವಾ ಪ್ರಾಣಿಗಳು ಹಾಲು ಇಳುವರಿ ಕಡಿಮೆ ಆಗಿ ಪರ್ಮನೆಂಟ್ ಆಗಿ ಬಂಜಿ ಆಗುವ ಸಾಧ್ಯತೆ ಇರ್ತಾವ ಅಂತಕ್ಕಂಥ ವಿಚಾರ ಹೇಳಿದ್ರೆ, ಈ ಒಂದು ವಿಚಾರವನ್ನ ರೈತ ಬಾಂಧವರು ವಿಶೇಷವಾಗಿ ಆಕಳು ಸಾಕಾಣಿಕೆದಾರರು ಏನು ತಾವು ಮಿಶ್ರ ತಳಿ ಹಸುಗಳನ್ನ ಸಾಕಾಣಿಕೆ ಮಾಡ್ತಿದ್ರೆ ಹೆಚ್ಚಾಗಿ ಬರ್ತಾ ಇರತ್ತೆ ಚರ್ಮಗಂಟು ರೋಗ, ಇದ್ರ ಬಗ್ಗೆ ರೈತರು ಜಾಗೃತಿಯನ್ನು ವಹಿಸಲಿ, ನೀವು ಹೇಳಿದಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಜಾನುವಾರುಗಳಲ್ಲಿ ಚರ್ಮಗಂಟು ರೋಗ ಮತ್ತು ಅದರ ನಿರ್ವಹಣೆ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಶ್ರೀಧರ್ ಜಯನ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವರತ್ತಿ. ಈಗ ಕೇಳಿ, ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ ಹೇಗಿದೆ? ಹತ್ತಿ ಹೈಬ್ರಿಡ್ ಕನಿಷ್ಠ 8,700 ಗರಿಷ್ಠ 9,600 ರೂಪಾಯಿ, ನೆಲಗಡಲೆ ಶೇಂಗಾ ಗುಂಗ್ರಿ 3,055 ರೂಪಾಯಿಯಿಂದ 5,075 ರೂಪಾಯಿ, ಈರುಳ್ಳಿ 410 ರೂಪಾಯಿಯಿಂದ 1,541 ರೂಪಾಯಿ, ಭತ್ತ ಸೋನಾ ಮಸೂರಿ 2,339 ರೂಪಾಯಿಗಳು, ಸೂರ್ಯಕಾಂತಿ ಸೂರ್ಯಪಾನ 4,400 ರೂಪಾಯಿಯಿಂದ 5,150 ರೂಪಾಯಿ, ತೊಗರಿ ಕೆಂಪು 4,000 ರೂಪಾಯಿಯಿಂದ 6,626 ರೂಪಾಯಿ. ಇದುವರೆಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಈ ರೀತಿಯಾಗಿದ್ದಾವೆ. ರೈತ ಬಾಂಧವರು ಗಮನಿಸಬೇಕು, ಹೊಲಗಳಲ್ಲಿ ಅತಿಯಾಗಿ ನೀರು ನಿಲ್ಲುವುದನ್ನು ತಡಿಲಿಕ್ಕೆ ರೈತ ಬಾಂಧವರು ಬಸಿಗಾಲುವೆಗಳನ್ನು ಹಾಕಿ ನೀರನ್ನು ಹೊರಗೆ ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದು ಭಾಳ ಒಳ್ಳೆಯದು. ಸತತವಾಗಿ ಮಳೆ ಬರ್ತಾ ಇರೋದ್ರಿಂದ ಎರೆಹುಳು ಕುಣಿಗಳಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶ ಸಂಗ್ರಹವಾಗದಂತೆ ನೋಡ್ಕೋಬೇಕು. ಇದರಿಂದ ಎರೆಹುಳು ಗೊಬ್ಬರದ ಉತ್ಪಾದನೆಯನ್ನು ನಾವು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಇನ್ನು ಹೆಚ್ಚಿಗೆ ವಾತಾವರಣದಲ್ಲಿ ಆರ್ದ್ರತೆ ಇರೋದ್ರಿಂದ ಬಿತ್ತನೆ ಮಾಡಿದ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳು ಹೆಚ್ಚಾಗುವ ಒಂದು ಸಾಧ್ಯತೆ ಇರೋದ್ರಿಂದ ಕೀಟಗಳನ್ನು ಮತ್ತು ಬೆಳೆಗಳನ್ನು ಆಧರಿಸಿ ನಿಯಂತ್ರಣ ಕ್ರಮಗಳನ್ನು ರೈತ ಬಾಂಧವರು ತಜ್ಞರ ಸಲಹೆ ಮೇರೆಗೆ ಕೈಗೊಳ್ಳಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಮಾಡೋದು ಒಳ್ಳೆಯದು. ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಹಾನಿಯನ್ನು ಮಾಡ್ತಾ ಇರೋದ್ರಿಂದ ಬೆಳೆಗಳ ಬೆಳವಣಿಗೆ ಕುಂಠಿತ ಆಗುವ ಸಾಧ್ಯತೆ ಇರೋದ್ರಿಂದ ರೈತ ಬಂದರು ಸೂಕ್ತವಾದಂಥ ಕಳೆನಾಶಕವನ್ನು ಸಿಂಪರಣೆ ಮಾಡಿ ಹತೋಟಿ ಮಾಡಬಹುದು ಅಥವಾ ಕೈಗಳೆಯನ್ನು ಮಾಡೋದ್ರ ಮುಖಾಂತರ ಭೂಮಿಯನ್ನು ಅಥವಾ ಬೆಳೆಗಳನ್ನು ಸ್ವಚ್ಛವಾಗಿಡೋದ್ರ ಮುಖಾಂತರ ಹೆಚ್ಚು ಒಂದು ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಗೋವಿನ ಜೋಳವನ್ನು ಬೆಳೆದಂಥ ರೈತ ಬಾಂಧವರು ಗೋವಿನ ಜೋಳದಲ್ಲಿ ಪೋಷಕಾಂಶಗಳ ಕೊರತೆಯನ್ನು ನೀಗಿಸಲಿಕ್ಕೆ ಮೇಲುಗೊಬ್ಬರವಾಗಿ ಪ್ರತಿ ಎಕರೆಗೆ 25 kg ಯೂರಿಯಾ ಅಥವಾ 1% ಯೂರಿಯಾ ಸಿಂಪರಣೆಯನ್ನು ಸಹ ರೈತ ಬಾಂಧವರು ಮಾಡಬಹುದು. ಗೋವಿನ ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗಾಗಿ ಹೆಕ್ಟರ್ಗೆ 10 ಮೊಹಕ ಬಲೆಗಳನ್ನು ಅಳವಡಿಸ್ಕೋಬೇಕು ಮತ್ತು 0.3 ಇಮಾಮೆಕ್ಟಿನ್ ಬೆಂಜೋಯಿಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಇನ್ನು ಹತ್ತಿ ಬೆಳೆಯನ್ನು ಬೆಳೆದಂಥ ರೈತ ಬಾಂಧವರು ಹತ್ತಿಯಲ್ಲಿ ಇತ್ತೀಚೆಗೆ ಟೊಬ್ಯಾಕೋ ಸ್ಟ್ರೀಕ್ ನಂಜಾನು ರೋಗ ಕಂಡುಬರ್ತಾ ಇದೆ. ಅದಕ್ಕಾಗಿ ಥ್ರಿಪ್ಸ್ ನುಸಿ ಹತೋಟಿಯನ್ನು ಮಾಡಲಿಕ್ಕೆ 1 ml ಪೈರಿಪೋಕ್ಸಿಪೆನ್ 5% ಮತ್ತು ಡೈಪೆಂತುರಾನ್ 25% SC ಅಥವಾ 0.5 ml ಥಯೋಮೆಥೋಕ್ಸಾಮ್ 75 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಹತ್ತಿಯಲ್ಲಿ ಬೇರು ಕೊಳೆ ರೋಗ ಹತೋಟಿಯನ್ನು ಮಾಡಲಿಕ್ಕೆ 2 ಪ್ರಪಿನ್ಕೊನೋಜೋಲ್ 25% ಅಥವಾ ಕಾರ್ಬನ್ ಡೈಜಿಮ್ 50% WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ದ್ರಾವಣವನ್ನು ತಯಾರು ಮಾಡಿ ತೆಳುವಾಗಿ ಗಿಡದ ಬುಡಕ್ಕೆ ಸುರಿಬೇಕು. ಹತ್ತಿ ಬೆಳೆಗೆ ಮ್ಯಾಗ್ನೀಷಿಯಂ ಸಲ್ಫೇಟ್ 10 ಮತ್ತು 19 ಅನ್ನು ಹೂ ಬಿಡ್ತಕ್ಕಂಥ ಹಂತ, ಕಾಯಿ ಕಟ್ತಕ್ಕಂಥ ಹಂತ ಹಾಗೂ ಕಾಯಿ ಬಲಿತಕ್ಕಂಥ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡೋದ್ರಿಂದ ಹತ್ತಿ ಬೆಳೆಯಲ್ಲಿ ಎಲೆ ಕೆಂಪಾಗೋಕೆಯನ್ನು ನಾವು ತಡೆಗಟ್ಟಬಹುದು. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ತಕ್ಕಂಥ ಥ್ರಿಪ್ಸ್ ನುಸಿ ಹಾಗೂ ಹಸಿರು ಹುಳುವಿನ ಒಂದು ಹತೋಟಿಗಾಗಿ 1 250 ml ಪಿಪ್ರೋನಿಲ್ 5% ಒಂದು ಕೀಟನಾಶಕವನ್ನು 250 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಇನ್ನು ತೊಗರಿಯನ್ನು ಬೆಳೆದಂಥ ರೈತ ಬಾಂಧವರು ತೊಗರಿ ಬಿತ್ತನೆ ಮಾಡಿದ 50 ನಂತರ 5-6 cm ಅಷ್ಟು ಮೇಲ್ಭಾಗದ ಕುಡಿಯನ್ನು ಚಿವುಟುವುದರಿಂದ ಹೆಚ್ಚು ಒಂದು ಟೊಂಗೆಗಳು ಒಡೆದು ಹೆಚ್ಚಿನ ಒಂದು ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ 10 19 ಸಿಂಪರಣೆ ಮಾಡೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲು ಹೊಡೆದು ಕಾಯಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಬಹುದು. ಇನ್ನು ಸೂರ್ಯಕಾಂತಿಯನ್ನು ಬೆಳೆದಂಥ ರೈತ ಬಂದವರು ಸೂರ್ಯಕಾಂತಿಯಲ್ಲಿ ಬೂದು ರೋಗ ಹತೋಟಿಗಾಗಿ 1 ml ಡೈಫೆನ್ಕೊನೋಜೋಲ್ 25 EC ಅಥವಾ 0.5 ಮೈಕೋಬ್ಯುಟಾನಿಲ್ 10 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗ ಹತೋಟಿಯನ್ನು ಮಾಡಲಿಕ್ಕೆ 0.25 ml ಇಮ್ಡಾಕ್ಲೋಪಿಡ್ 17.8 SL ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇನ್ನು ಭತ್ತವನ್ನು ಬೆಳೆದಂಥ ರೈತ ಬಂದವರು ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಕಾರ್ಬನ್ ಡೈಜಿಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ಅಂತರದಲ್ಲಿ 2 ಸಿಂಪರಣೆಯನ್ನು ಮಾಡಬೇಕು. ಭತ್ತದ ಬೆಳೆಯಲ್ಲಿ ಕಾಂಡಕೊರೆ ಹುಳುವಿನ ನಿಯಂತ್ರಣಕ್ಕಾಗಿ 2 ml ಕ್ಲೋರೋಫೈರಿಫಾಸ್ 20 EC ಅಥವಾ 2 ml ಪ್ರೊಫೆನ್ಫಾಸ್ 50 EC ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೇನೊನ ಹತೋಟಿಯನ್ನು ಮಾಡಲಿಕ್ಕೆ 2.5 ml ಕಾರ್ಬೋಸ್ಪಾನ್ 25 EC ಅಥವಾ 1 ml ಪಿಪ್ರೋನಿಲ್ 5 SC ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫಿರಾನ್ 3G ಒಂದು ಹರಳನ್ನು 1 ಎರಿಸಬೇಕು. ಇನ್ನು ಮೆಣಸಿನಕಾಯಿಯನ್ನು ಬೆಳೆದಂಥ ರೈತ ಬಾಂಧವರು ಮೆಣಸಿನಕಾಯಿಯಲ್ಲಿ ಬೂದಿ ರೋಗವನ್ನು ನಿರ್ವಹಣೆ ಮಾಡಲಿಕ್ಕೆ ಮೈಕ್ಲೋಬ್ಯುಟಾನಿಲ್ 0.4 ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆಯನ್ನು ಮಾಡಬಹುದು. ಮೆಣಸಿನಕಾಯಿ ಹೂ ಬಿಡುವ ಹಂತದಲ್ಲಿ 0.25 ml ನೆಫ್ಥಲಿನ್ ಆಸಿಟಿಕ್ ಆಸಿಡನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡೋದ್ರಿಂದ ಮೆಣಸಿನಕಾಯಿಯಲ್ಲಿ ಹೂ ಉದುರುವುದನ್ನು ನಾವು ನಿಯಂತ್ರಣ ಮಾಡಬಹುದು. ಇನ್ನು ಜಾನುವಾರುಗಳು ಸಾಕಾಣಿಕೆದಾರರು ಜಾನುವಾರುಗಳಿಗೆ ಲಂಪಿ ಸ್ಕಿನ್ ರೋಗ ಕಂಡು ಬಂದಿದ್ದು ಮೈಮೇಲೆ ಕಾಣತಕ್ಕಂಥ ಗಡ್ಡೆಗಳು ತೀವ್ರವಾದ ನೋವನ್ನು ಉಂಟು ಮಾಡೋದ್ರಿಂದ ನೋವು ನಿವಾರಕ ಹಾಗೂ ವೈರಲ್ ನಿವಾರಕ ಔಷಧವನ್ನು ನುರಿತ ಪಶುವೈದ್ಯರಿಂದ ಕೊಡಿಸಬೇಕು. ಈ ರೋಗ ಪೀಡಿತ ಹಸುವಿನ ಹಾಲನ್ನು ಕರುವಿಗೆ ಕುಡಿಸಬಾರ್ದು ಮತ್ತು ಚರ್ಮಗಂಟು ರೋಗ ಬಂದಂಥ ಜಾನುವಾರುಗಳ ಹಾಲನ್ನು ಸಹ ನಾವು ಚೆನ್ನಾಗಿ ಕುದಿಸಿ ಆರಿಸಿ ಉಪಯೋಗ ಮಾಡಬೇಕು. ಮಳೆಗಾಲದಲ್ಲಿ ಕುರಿ ಹಾಗೂ ಆಡುಗಳಿಗೆ ಬರತಕ್ಕಂಥ ಎಂಟ್ರಿಟಾಕ್ಸಿಮಿಯಾ ರೋಗಕ್ಕೆ ಸೂಕ್ತ ಲಸಿಕೆ ಹಾಕಿಸಬೇಕು ಮತ್ತು ದನಕರುಗಳಿಗೆ ಹಸಿರು ಮೇವನ್ನು ಒದಗಿಸ್ತಕ್ಕಂಥ ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದಿ ಹಾಗೂ ಕಡಿಮೆ ಅವಧಿಯ ಸಜ್ಜೆಯನ್ನು ಬೆಳಿಬಹುದು. ಮಳೆಗಾಲದಲ್ಲಿ ಬೆಳೆದು ನಿಂತಹ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರತಕ್ಕಂಥ ಸಂದರ್ಭದಲ್ಲಿ ಕುರಿ ಮತ್ತು ಮೇಕೆಗಳಿಗೆ ಮೇಯಿಸಬಾರ್ದು. ಇದರಿಂದ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವ ಒಂದು ಸಾಧ್ಯತೆ ಇರ್ತವೆ. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ಬೇರೆ ಬೇರೆ ಜಂತು ಔಷಧಿಗಳನ್ನು ಕುಡಿಸುವುದರಿಂದ ಇವುಗಳ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಯಾವುದೇ ಒಂದು ಕೀಟನಾಶಕ ರೋಗನಾಶಕವನ್ನು ಬಳಸೋಕ್ಕಿಂತ ಮುಂಚಿತವಾಗಿ ರೈತ ಬಾಂಧವರು ತಜ್ಞರ ಸಲಹೆಯನ್ನು ಪಡೆದು ಬಳಸೋದು ಒಳ್ಳೆಯದು. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಗಿಳಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಜಾಗೀರ್ ವೆಂಕಟಾಪುರ್ ಗ್ರಾಮದ ಶರಣಪ್ಪ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳು.